ಈಗ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ಚೀಟಿಯ ಮಹತ್ವ ಕುರಿತು ಕೃಷಿ ಅಧಿಕಾರಿ ರೆಹಮಾನ್ ಸಾಬ್ ಜಾಲಿಹಾಳ್ ಅವರಿಂದ ಮಾಹಿತಿ. ನಂತರ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರದ ಕುರಿತು ಮಾಹಿತಿ ಅಭಿಯಂತರರಾದ ಲಕ್ಷ್ಮಣ್ ಅವರಿಂದ. ಮೊದಲಿಗೆ ಕೇಳೋಣ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ಚೀಟಿಯ ಮಹತ್ವ ಕುರಿತು ಕೃಷಿ ಅಧಿಕಾರಿ ರೆಹಮಾನ್ ಸಾಬ್ ಜಾಲಿಹಾಳ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಮಣ್ಣು ಆರೋಗ್ಯ ಮತ್ತು ಫಲವತ್ತತೆ ಯೋಜನೆಯಡಿ ಮಣ್ಣು ಮಾದರಿಗಳನ್ನು ಪರೀಕ್ಷೆ ಮಾಡಿಸಿ ಅದರ ಗುಣಮಟ್ಟವನ್ನು ತಿಳಿದು ರೈತರಿಗೆ ಅದರ ಅನುಗುಣವಾಗಿ ಮಣ್ಣು ಮಾದರಿಗೆ ಶಿಫಾರಸು ಮಾಡಿದ ರಸಗೊಬ್ಬರವನ್ನು ಬಳಕೆಯುವುದು, ಯಾವುದೇ ತೊಂದರೆಯನ್ನು ಕಂಡುಬಂದಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲು ಈ ಯೋಜನೆಯಡಿಯಲ್ಲಿ ಉದ್ದೇಶವಾಗಿರುತ್ತದೆ. 2017-18 ಸಾಲಿನಿಂದ ಜಿಲ್ಲೆಯ ಎಲ್ಲಾ ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಸದುಪಯೋಗ ಪಡೆಯಲು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳುವುದು ಮುಖ್ಯವಾಗಿ ಎಲ್ಲಾ ರೈತರು ಮಾಡಿಸಿಕೊಳ್ಳಬಹುದು, ಇಲಾಖೆಯ ವಿವಿಧ ಯೋಜನೆಗಳಲ್ಲಿ ಸಹ ಮಾಡಿಸಿಕೊಳ್ಳಬಹುದು. ಮೊದಲನೇದಾಗಿ ಯಾವ ರೈತರಲ್ಲಿ ಮಣ್ಣಿನ ತೊಂದರೆಗಳು ಕಂಡು ಬಂದಲ್ಲಿ ರೈತರು ಬಂದು ನನಗೆ ಈ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ, ನಾ ಎಷ್ಟು ಗೊಬ್ಬರ ಹಾಕ್ತಾ ಇದ್ದೀನಿ, ಆದರೆ ಯಾವ ಥರನಾಗಿ ಬೆಳಿಬೇಕು, ಯಾವ ಬೆಳೆಗೆ ನನ್ನ ಮಣ್ಣಿಗೆ ಯಾವ ಸೂಕ್ತ ಬೆಳೆ ನಾನು ಬೆಳೆಯಬೇಕು ಅಂತ ತಿಳಿದುಕೊಳ್ಳಲು ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳೋದು ಮೊದಲನೇ ಚಟುವಟಿಕೆ. ಕೃಷಿ ಪ್ರಾರಂಭವಾಗುವ ಚಟುವಟಿಕೆಯಲ್ಲಿ ಮಣ್ಣು ಪರೀಕ್ಷೆ ಮಾಡುವುದು ಮೊದಲನೇ ಚಟುವಟಿಕೆ ಆಗಿರ್ತದೆ. ಇದನ್ನು ಯಾವ ಸಮಯದಲ್ಲಿ ಮಾಡಿಸ್ಕೊಳ್ಳೋದು, ಎಲ್ಲರಿಗೂ ಅನ್ನಿಸುತ್ತೆ ಮಣ್ಣು ಪರೀಕ್ಷೆ ಮಾಡಿಸೋದು ಮಣ್ಣು ಪರೀಕ್ಷೆ, ಅದು ಯಾವ ಸಮಯದಲ್ಲಿ, ಅದನ್ನು ಬೆಳೆ ಇಲ್ಲದ ಸಮಯದಲ್ಲಿ ಮಾಡಿಸ್ಕೊಳ್ಳಬಹುದು. ಹೆಚ್ಚಾಗಿ ಬೇಸಿಗೆ ಸಮಯದಲ್ಲಿ ಎಲ್ಲ ಕಟಾವು ಆಗಿ ನಮ್ಮದು ಏಪ್ರಿಲ್ ಮೇ ಮುಂಗಾರು ಮಳೆ ಆಗುವಂತ ಮುಂಚಿತವಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಮುಂಗಾರು ಕಟಾವು ಆದ ತಕ್ಷಣ ಸಹ ಮಾಡಿಸಿಕೊಳ್ಳಬಹುದು. ನಮಗೆ ಬೇಸಿಗೆ ಸಮಯದಲ್ಲಿ ಮಾಡಿಸಿಕೊಂಡಿರೋದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ರೈತರು ಏನು ಮಾಡ್ತಾರೆ, ನಮ್ಮದು 10 ಎಕರೆ ಇರುತ್ತೆ, 10 ಎಕರೆದ್ದು ಸ್ಯಾಂಪಲ್ ತೊಗೊಂಬಂದು ನನಗೆ ಒಂದೇ ಸ್ಯಾಂಪಲ್ ತಂದು ನನ್ನ ರಿಸಲ್ಟ್ ಕೊಡಿ ಅಂತ ಹೇಳ್ತಾರೆ. ಆ ಥರನ ಮಾಡುವುದು ಸರಿ, ಆದರೆ ಎಕ್ಯುರೇಟ್ ಆಗಿ ಬರೋದಿಲ್ಲ. ನಿಮ್ಮ ಹೊಲದಲ್ಲಿ ಒಂದು 2 ಎಕರೆ ಕಪ್ಪು ಮಣ್ಣು ಇರ್ಬೋದು, ಒಂದು 2 ಎಕರೆ ಮರಳು ಮಿಶ್ರಿತ ಮಣ್ಣು ಇರ್ಬೋದು, ಅಂದರೆ ಕಪ್ಪು ಮತ್ತು ಕೆಂಪು ಮಣ್ಣು ಮಿಕ್ಸ್ ಇರ್ಬೋದು. ಒಂದೊಂದು ಕಡೆ ತೆಗ್ಗಿದ್ದಲ್ಲೇ ನಮ್ಮ ಬೆಳೆ ಸರಿ ಬರಲ್ಲ ಅಂತ ಇರ್ಬೋದು, ಎತ್ತರ ಪ್ರದೇಶದಲ್ಲಿ ಸರಿ ಬೆಳೆ ಇಲ್ಲ ಅಂತ ಇರ್ಬೋದು. ಅಂಥ ಪ್ರದೇಶದಲ್ಲಿ ನೀವು ರೈತರಿಗೆ ಗೊತ್ತಿರುತ್ತೆ, ನಾನು ಇದು ವರ್ಷ ಈ ಹೊಲಕ್ಕಿನ ಚೆನ್ನಾಗಿ ಹಾಕ್ತೀನಿ ಎಲ್ಲ ಮಾಡ್ತೀನಿ, ಆದರೆ ಆ ಪ್ರದೇಶದಲ್ಲಿ ನನಗೆ ಇಳುವರಿ ಬರಲ್ಲ ಅಂತ ಗೊತ್ತಾಯ್ತಂದರೆ ಅದಷ್ಟೇ ಪ್ಲೇಸಿಂದು ಅದಷ್ಟೇ ಸ್ಥಳದ್ದು ನೀವು ಮಣ್ಣು ಮಾದರಿಗಳನ್ನು ಸಪ್ರೇಟ್ ತರಬಹುದು. ತಂದರೆ ನಿಮಗೆ ಆ ರಿಸಲ್ಟ್ ಗೊತ್ತಾಯ್ತಂದರೆ ನಿಮಗೇನಾಗುತ್ತೆ, ಈ ಭೂಮಿಯಲ್ಲಿ ಈ ಸ್ಥಳದಲ್ಲಿ ಪೋಷಕಾಂಶ ಕೊರತೆ ಇರ್ಬೋದು, ಯಾವುದಾದ್ರೂ ತೊಂದರೆ ಇರ್ಬೋದು, ಇಲ್ಲ ಸವಳು ಜವಳು ಇರ್ಬೋದು, ಏನಾದರೂ ನೀವು ಇದಕ್ಕೆ ಸೂಕ್ತವಾದ ಯಾವ ಬೆಳೆ ಬೆಳೆಯಬಹುದು ಅಂತ ಸಹ ನೀವು ಕಂಡುಕೊಳ್ಳಬಹುದು. ನಿಮ್ಮ ಸ್ಥಳಗಳಲ್ಲಿ ತೊಂದರೆ ಕಂಡು ಬಂದಲ್ಲಿ ಅಂಥ ಪ್ಲೇಸಲ್ಲಿ ನೀವು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಈಗ ರೈತರು ಹೇಳೋದು ಸವಳು ಜವಳು ಇರ್ಬೋದು, ನೀರು ಹಿಡಿತಿರಂಗಿಲ್ಲ ಆ ಭೂಮಿ, ಅಂದರೆ ಮರಳು ಮಿಶ್ರಿತಿರ್ಬೋದು ಅಂಥ ಭೂಮಿಯಲ್ಲಿ, ಯಾಕಂದ್ರೆ ಪೋಷಕಾಂಶ ವೇರಿಯೇಷನ್ ಆಗುತ್ತೆ, ವ್ಯತ್ಯಾಸಗಳು ಕಂಡು ಬರುತ್ತೆ. ಅಂಥ ಪ್ಲೇಸಲ್ಲಿ ನೀವು ಏನಾದರೂ ಮಣ್ಣು ಮಾದರಿಗಳನ್ನು ಪ್ರತ್ಯೇಕವಾಗಿ ಮಣ್ಣು ಮಾದರಿ ತೊಗೊಂಬಂದು ನೀವು ಪರೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಸ್ಥಳದಲ್ಲಿ ನಮ್ಮದು ಈ ಪೋಷಕಾಂಶಗಳು ಕೊರತೆ ಇದೆ, ಅದೇ ಕಾರಣದಿಂದ ನನಗೆ ಯಾವುದೇ ಬೆಳೆ ಚೆನ್ನಾಗಿ ಬರಲ್ಲ, ಇಲ್ಲ ಇಳುವರಿಯಲ್ಲಿ ಕುಂಠಿತ ಆಗ್ತಾ ಇದೆ, ಏನಾದರೂ ಸವಳು ಜವಳು ಕಂಡು ಬಂದಿಲ್ಲ, ಉಪ್ಪು ಬಂದಿದೆ ಅಂತಲ್ಲೇ ಅಂತಲ್ಲೇ ನೀವು ಅದಷ್ಟೇ ಸ್ಥಳಕ್ಕೆ ನೀವು ರೆಕಮೆಂಡೇಶನ್ ಡೋಸ್ ಪ್ರಕಾರ ಉಪಯೋಗ ಮಾಡಿದ್ದಲ್ಲಿ ನಿಮ್ಮದು ಅದರದ ರಿಸಲ್ಟ್ ಕಂಡು ಬರುತ್ತೆ. ಮತ್ತು ರೈತರು ಹೇಳ್ತಾರೆ ನಾವು ಯಾವ ಸ್ಥಳದಲ್ಲಿ ಯಾವ ಥರನಾಗಿ ಮಣ್ಣು ಮಾದರಿ ತರಬೇಕು, ಹೆಂಗೆ ತರಬೇಕು ನಮಗೆ ಗೊತ್ತಾಗೋದಲ್ಲ ಹೆಂಗಂತ. ನೀವು ಮಣ್ಣು ಮಾದರಿ ತರಬೇಕಂದ್ರೆ ನೀವು ಗಿಡ ಕೀಳ್ತೀರ, ಯಾವ ತೊಗರಿ ಗಿಡ ಇರ್ಬೋದು, ಹತ್ತಿ ಗಿಡ ಇರ್ಬೋದು, ಜೋಳದ ಗಿಡ ಇರ್ಬೋದು, ಸಜ್ಜೆ ಗಿಡ ಇರ್ಬೋದು, ಯಾವುದಾದ್ರೂ ಬೆಳೆದು ಗಿಡ ಕೆತ್ತಾಗ ಅದ್ರ ಬೇರು ಎಷ್ಟು ಉದ್ದ ಇರುತ್ತೆ. ತೊಗರಿ ಅಂದರೆ 1.5 ಫೀಟ್ 2 ಫೀಟ್ ವರೆಗೆ ಇರ್ಬೋದು ಹತ್ತಿ ಮತ್ತು ತೊಗರಿ, ಯಾಕಂದ್ರೆ ಅದು ಆಳವಾದ ಬೇರುಗಳು ಬಿಡುವಂತ ಬೆಳೆ. ಅದೇ ತರನಾಗಿ ಜೋಳ ಇರ್ಬೋದು, ಜೋಳ ಸಣ್ಣದು 6 ಇಂಚ್ರಿಂದ 8 ಇಂಚು ಅಂದ್ರೆ ಅಷ್ಟೇ ಅದರದ್ದು ಬೇರಿನ ಆಳ. ಮತ್ತು ಬೇರೆ ಬೇರೆ ಬೆಳೆಗೆ ಅದೇ ತೋಟಗಾರಿಕೆ ಅಂದರೆ ದೊಡ್ಡ ಮಾವು ತೆಂಗು ಬೇರೆ ಬೇರೆ ತೋಟಗಾರಿಕೆ ಬೆಳೆ ಇದ್ದಂದರೆ ಅದರದ್ದು ಬೇರಿನ ಆಳ ಉದ್ದಿರುತ್ತೆ. ಒಂದು ಜೋಳ ಬೆಳೀತಾ ಇದ್ದಾನೆ ಅಂದರೆ 6 ಇಂಚದ ಪೋಷಕಾಂಶನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲ ನಾ ತೊಗರಿ ಬೆಳೀತಾ ಇದ್ದಾನೆ, ಹತ್ತಿ ಬೆಳೀತಾ ಇದ್ದಾನೆ ಅಂದರೆ 1.5 ಫೀಟ್ವರೆಗೆ ಅದರದ್ದು ಬೇರಿನ ಆಳನ ಅರ್ಥ ಮಾಡ್ಕೋಬೇಕಾಗತ್ತೆ. ಸಾಮಗ್ರಿಗಳು ಯಾವ್ಯಾವ ಬೇಕಂದ್ರೆ ಸಲಿಕೆ ಇರಬೇಕು, ಒಂದು ಕುರುಪಿ ಇರಬೇಕು, ಪಾಲಿಥೀನ್ ಶೀಟ್ ಅಂತೇಳಿ ನೀವು ಲಾಸ್ಟ್ ಇಯರ್ ಗೊಬ್ಬರ ಬಳಸಿದ್ದು ಚೀಲ ತಗೋಬಾರದು. ಅಂತ ಚೀಲ ಇದ್ರೂ ನೀರಲ್ಲಿ ತೊಳೆದು ಒಣಗಿಸಿ ಅದನ್ನ ಉಪಯೋಗ ಮಾಡಬಹುದು. ಹೋದ ವರ್ಷ ನಾವು ಗೊಬ್ಬರ ಹಾಕಿಂತಡಿ ಖಾಲಿ ಚೀಲ ಅಂತೇಳಿ ಅದನ್ನ ತಗೊಂಡು ಉಪಯೋಗ ಮಾಡಬಾರ್ದು. ಮತ್ತೆ ಒಂದು ಬುಟ್ಟಿ, ಪ್ಲಾಸ್ಟಿಕ್ ಬುಟ್ಟಿ ಇರ್ಬೋದು, ಕೆಬ್ಬನ್ ಬುಟ್ಟಿ ತಗೋಬೇಡ್ದು, ಯಾಕಂದ್ರೆ ಅದರಾಗೆ ಐರನ್ ಕಂಟೆಂಟ್ ಜಂಗ್ ಹಿಡಿದಿತ್ತಂದ್ರೆ ಅದನ್ನು ಸಹ ಅದರಲ್ಲಿ ಮಿಕ್ಸ್ ಆಗಿ ನಿಮಗೆ ರಿಸಲ್ಟ್ ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಬುಟ್ಟಿ ತಗೋಬೇಕು. ಇಷ್ಟು ಸಾಮಗ್ರಿಗಳನ್ನು ತಗೊಂಡ್ರಿ, ಅದನ್ನು ಎಲ್ಲೆಲ್ಲಿ ಮಣ್ಣು ತೆಗಿಬೇಕು ಅಂದ್ರೆ ಸ್ಥಳ ಆಯ್ಕೆ ಮಾಡಿಕೊಳ್ಳೋದು. ಮೊದಲನೇದಾಗಿ ಹಿಂಗಾರು ಹಂಗಾಮಿ ಇಲ್ಲ ಮುಂಗಾರು ಹಂಗಾಮಿನಲ್ಲಿ ರಾಶಿ ಮಾಡಿರ್ತೀರಿ, ಸೊಪ್ಪು ಹಾಕಿರ್ತೀರಿ, ಆ ಸ್ಥಳ ಬಿಡಬೇಕು. ಕನ ಕನ ಮಾಡಿರ್ತಿರಲ್ಲ ಅಂತ ಸ್ಥಳ ಆಯ್ಕೆ ಮಾಡಿಕೊಳ್ಬಾರ್ದು. ಎರಡನೇದು ಗಿಡ, ಯಾವ್ದಾದ್ರು ಹೊಲದಲ್ಲಿ ಗಿಡ ಬದು ಅಂತೇಳಿ ಗಿಡ ಇರ್ಬೋದು, ಆ ಗಿಡದ ನೆರಳು ಅಂತಲೇ ಸ್ಯಾಂಪಲ್ ತೆಗಿಬಾರ್ದು. ಇನ್ನೊಂದು ಕಾಲುವೆ ಪಕ್ಕ ನೀವು ನೀರು ಹಾಸಾಕಂತೇಳಿ ಸಣ್ಣ ಚಿಕ್ಕ ಕಾಲುವೆ ಗಿಲುವೆ ಮಾಡಿರ್ತೀರ, ಆ ಕಾಲುವೆ ಅಂತಲೇ ಮಣ್ಣು ತೆಗಿಬಾರ್ದು. ಮತ್ತು ಬದುವಿನ ಹತ್ರ ನೀವು ಯಾವ್ದಾದ್ರು ಹೊಲ ಸುತ್ತ ಬದುವು ಇರುತ್ತಲ್ಲ ಅದರದ್ದು ಸಮೀಪ ಮಣ್ಣು ಸ್ಯಾಂಪಲ್ ತೆಗಿಬಾರ್ದು. ಇಷ್ಟು ಸ್ಥಳಗಳನ್ನು ಬಿಟ್ಟು ನೀವು ಎಲ್ಲಾದರೂ ಜಿಗ್ಜಾಗ್ ಮಾದರಿಯಲ್ಲಿ ಯಾವುದೇ ಸ್ಥಳ ಆಯ್ಕೆ ಮಾಡಿದ್ರು ಮಣ್ಣು ಮಾದರಿಗಳನ್ನು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಎಷ್ಟು ಸ್ಯಾಂಪಲ್ ತೆಗಿಬೇಕು ಒಂದೆಕರೆಗೆ ಅಂತ ಎಲ್ಲರೂ ಪ್ರಶ್ನೆ ಇರುತ್ತೆ. ಹಾಗಾಗಿ ನೀವು ಬೇರೆ ಬೇರೆ ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ಸ್ಯಾಂಪಲ್ ತೆಗೆದು ಅವನ್ನೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದರಾಗಿಂದ ಒಂದು ಅರ್ಧ ಕೆ ಜಿ ಎಷ್ಟು ಸ್ಯಾಂಪಲ್ ತಂದರೆ ಆ ಸರಾಸರಿ ಸ್ಯಾಂಪಲ್ ರಿಸಲ್ಟನ್ನು ನೀವು ಅನಲೈಸ್ ಮಾಡಿದಾಗ ನಮಗೆ ಎಲ್ಲ ನಿಮ್ಮದು ಫೀಲ್ಡಿಂದು ಒಂದು ಎವರೇಜ್ ರಿಸಲ್ಟ್ ಬರುತ್ತೆ. ಮಣ್ಣು ಮಾದರಿ ನೀವು ಕಲೆಕ್ಟ್ ಮಾಡಿದಾಗ ಅದನ್ನು ಕ್ವಾರ್ಟರ್ಲಿ ಮೆಥಡಲ್ಲೇ ಒಂದು ಡಿವೈಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಕಲ್ಲು ಹಳ್ಳ ಕಟ್ಟಿಗೆ ಇಂಥವು ಏನಾದ್ರು ಇದ್ರೆ ತೆಗೆದು ಗಟ್ಟಿ ಹೆಂಡಿ ಅಂತಿದ್ರೆ ಅದನ್ನು ಪುಡಿ ಮಾಡಿ ಆ ಸ್ಯಾಂಪಲ್ ಅರ್ಧ ಕೆ ಜಿ ಸ್ಯಾಂಪಲ್ ತೊಗೊಂಡು ಒಂದು ಬಟ್ಟೆ ಚೀಲ ಆಗಬೇಕು. ಹಸಿ ಸ್ಯಾಂಪಲ್ ಆದರೆ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ರೆ ಹಿಡಿಯುತ್ತೆ, ಹಸಿ ಸ್ಯಾಂಪಲ್ ಇದ್ರೆ ಬಟ್ಟೆಯಲ್ಲಿ ಹಾಕಬೇಕು. ಅದರ ಹಸಿ ಸ್ಯಾಂಪಲ್ ಇದ್ದ ನೀವು ಮಣ್ಣು ಪಾಲಿಥೀನ್ ಶೀಟ್ನ ತೊಗೊಂಬಂದ್ರೆ ಅದು ಹಸಿಯಾಗಿ ಮತ್ತೊಟ್ಟು ಅದರಾಗಿ ಬೂಸ್ಟು ಟೈಪ್ ಇಂಥವೆಲ್ಲ ಬಂದು ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ರಿಸಲ್ಟ್ ಸರಿಯಾಗಿ ಬರೋದಲ್ಲ, ಹಾಗಾಗಿ ನಿಮಗೆ ಸಾರಜನಕದ ನಾವು ಟೆಸ್ಟ್ ಮಾಡಕ್ ಬರಲ್ಲ. ಹಾಗಾಗಿ ನೀವು ಬಟ್ಟೆ ಚೀಲದ ತಂದ್ರೆ ಇದು ಸೂಕ್ತ. ಸ್ಯಾಂಪಲ್ ತರುವಾಗ ಹೋದ ವರ್ಷ ಯಾವ ಬೆಳೆ ಬೆಳೆದಿದ್ರಿ, ಮುಂದೆ ನಾವು ಏನ್ ಬೆಳಿಬೇಕು, ನಾನು ಏನ್ ಬೆಳೆದ್ರೆ ನನಗೆ ಸೂಕ್ತ ಅಂತ ನೀವು ಒಂದು ಅಜಂಪ್ಷನ್ ಇರುತ್ತೆ. ನೀವೇನಾದ್ರೂ ನಾವು ಹೋದ ವರ್ಷ ತೊಗರಿ ಬೆಳೆದಿದ್ದೆ, ಈ ವರ್ಷ ಹತ್ತಿ ಬೆಳಿತೇನೆ ಅಂತ ಬೇರೆ ಬೇರೆ ಬೆಳೆ ನೀವು ಯಾವ್ದು ಬೆಳಿತೀನಿ ಅಂತ ತೊಗೊಂಬಂದ್ರೆ ಅದನ್ನ ನಾವು ಟೆಸ್ಟ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಈ ಮಣ್ಣಾಗ ಇದೇ ಬೆಳೆ ಬೆಳೆಯಬಹುದು ನೀವು ಅಂತ ರಿಸಲ್ಟ್ ಬರುತ್ತೆ. ಹಾಗಾಗಿ ಬೇಸಿಕ್ ಇನ್ಫಾರ್ಮೇಶನ್, ರೈತರದ ಹೆಸರು, ಫ್ರೂಟ್ಸ್ ID, ಮತ್ತು ಅವ್ರದ್ದು ಗ್ರಾಮ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ಸು, ಸ್ಯಾಂಪಲ್ಗೆ ಒಂದು ಎರಡು ಅಂತ ಹಾಕ್ಬೇಕು. ಸರ್ವೆ ನಂಬರ್ ಒಂದೇ ಇರುತ್ತೆ, ಒಂದು ಕಡೆ ಇನ್ನೊಂದು ಸ್ಯಾಂಪಲ್ ತಗೊಂಡಿರ್ತಾರ, ಇನ್ನೊಂದು ಎರಡು ಎಕರೆಯಲ್ಲಿ ಇನ್ನೊಂದು ಸ್ಯಾಂಪಲ್ ತೆಗೆದಿರ್ತಾರೆ, ಇನ್ನೊಂದು ಎರಡು ಎಕರೆಯಲ್ಲಿ ಇನ್ನೊಂದು ಸ್ಯಾಂಪಲ್ ತೆಗೆದಿರ್ತಾರೆ. ಆ ಸ್ಯಾಂಪಲ್ಗೆ ನೀವು ಸಪ್ರೇಟ್ ಆಗಿ ನಂಬರ್ಸ್ ಕೊಡಬೇಕು. ನಾಳೆ ನಾವಾದ್ರೂ ರಿಸಲ್ಟ್ ಕೊಟ್ಟರೆ, ಓ ಈ ಸರ್ವೆ ನಂಬರ್ದು ಈ ಸ್ಯಾಂಪಲ್ ನಂಬರ್ದು ನನಗೆ ರಿಸಲ್ಟ್ ಬಂತು, ಹಾಗಾಗಿ ನಂದು ಇದೇ ಪ್ಲೇಸು ಇದೇ ಹೊಲದಲ್ಲಿದ್ದು ಈ ಜಾಗದಂದು ನಂದು ರಿಸಲ್ಟ್ ಅಂತ ನಿಮ್ಗೆ ಅರ್ಥ ಆಗಬೇಕು. ಹಾಗಾಗಿ ನೀವು ಕರೆಕ್ಟ್ ನೋಟೇಷನ್ ಕೊಟ್ಟರೆ ನಾವು ಅದೇ ನೋಟೇಷನ್ ಅದರ ಹಾಕಿರ್ತೇವೆ. ನಾಳೆ ಏನಾದರೂ ನೀವು ನೋಟೇಷನ್ ತಪ್ಪು ಕೊಟ್ಟು ನಾವು ಇಲ್ಲಿ ರಿಸಲ್ಟ್ ಅನಲಿಸ್ ಮಾಡಿಕೊಟ್ಟಾಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಕರೆಕ್ಟಾಗಿ ಏನಾದರೂ ಒಂದು ನೀವು ಹೊಲಕ್ಕೆ ಹೆಸರಿಟ್ಟಿದೆ, ದಿಬ್ಬದ ಹೊಲ ಇಲ್ಲ ತೆಗ್ಗಿನ ಹೊಲ, ಯಾವ್ದಾದ್ರು ಒಂದು ಬನ್ನಿ ಗಿಡ ಆಯ್ತದ, ಆ ಬನ್ನಿ ಗಿಡದ ತುಂಡು ಅಂತ ಏನಾದರೂ ನೀವು ಹೆಸರು ಕೊಟ್ಟಿರ್ತೀರ, ನೀವು ಅದೇ ನೋಟೇಷನ್ ಕೊಟ್ಟರು ನಡೆಯುತ್ತೆ. ನಾಳೆ ನೀವು ರಿಸಲ್ಟ್ ತೊಗೊಳ್ಳುವಾಗ ನೀವು ಅದನ್ನು ಸ್ಯಾಂಪಲಿಗೆ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ನೀವು ಅದಕ್ಕೆ ರಿಸಲ್ಟನ್ನು ಉಪಯೋಗ ಮಾಡ್ಕೋಬೋದು. ಯಾರ್ಯಾರು ರೈತರು, ಎಲ್ಲ ರೈತರನ್ನು ಉಪಯೋಗಿಸಬಹುದು. ಇದೇ ರೈತರು ಅಂತ ಎಲ್ಲ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮ ಸ್ಯಾಂಪಲ್ ಈಗ ಹೆಂಗೆ ಮನುಷ್ಯರು ನೀವು ಯಾರಾದರೂ ನೋಡ್ಬೋದು, ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮೊದಲ ಬ್ಲಡ್ಡು BP ಶುಗರ್ ಹೆಂಗೆ ಟೆಸ್ಟ್ ಮಾಡಿಸ್ತೀರಿ, ಹಂಗೆ ಬಿತ್ತನೆಕ್ಕಿಂತ ಮೊದಲು ನೀವು ಎಲ್ಲ ರೈತರು ನಿಮ್ಮ ಮಣ್ಣಿನ ಸ್ಯಾಂಪಲ್ ಮಾಡಿಸ್ಕೋಬೋದು. ಎಷ್ಟು ವರ್ಷ ಬರುತ್ತೆ ಇದು? 3 ವರ್ಷವರೆಗೆ ನೀವು ಅನಲೈಸ್ ರಿಸಲ್ಟನ್ನು ಉಪಯೋಗ ಮಾಡ್ಬೋದು. 2-3 ವರ್ಷ ಅಂತ ಹೇಳ್ತೀವಿ. ತೋಟಗಾರಿಕೆ ಬೆಳೆಗಳು ನೀವು ಏನಾದರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ತೋಟಗಾರಿಕೆ ಅಧಿಕಾರಿನ ಕರ್ಕೊಂಡು ಹೋಗಬೇಕು, ಯಾಕಂದರೆ ಅದು ಬೇರಿನ ಆಳ ಬೇರೆ ಬೇರೆ ಇರುತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ. ಅದೇ ತರನಾಗಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಇರ್ಬೋದು, ನಮ್ಮ ಇಲಾಖೆ ಯಾವುದೇ ಆದರೂ ಅಧಿಕಾರಿಗಳು, ನೀವು ಅಲ್ಲಿ ಹೋದರೆ ನಿಮ್ಗೆ ಅದು ಮಣ್ಣು ಮಾದರಿ ಯಾವ ಥರನಾಗ ತೆಗಿಬೇಕು, ಹೆಂಗೆ ತೆಗಿಬೇಕು, ಯಾವ ಥರ ಪ್ಯಾಕ್ ಮಾಡಬೇಕು ಎಲ್ಲ ಥರನಾಗಿ ತೋರಿಸ. ಇದಲ್ಲದೆ ಯೂಟ್ಯೂಬಲ್ಲೇ ನೀವು ಒಂದೇ ಒಂದು ಸಿಂಪಲ್ ಸಾಯಿಲ್ ಸ್ಯಾಂಪಲ್ ಕಲೆಕ್ಷನ್ ಅಂತ ಇಷ್ಟೇ ಸರ್ಚ್ ಕೊಟ್ಟರೆ ಸಾಕು, ಸಾಕಷ್ಟುಗಳು ವಿಡಿಯೋ ಬರ್ತವೆ. ವಿತ್ ಕನ್ನಡ ಇರುತ್ತೆ, ಹಿಂದಿ ಇರುತ್ತೆ, ಇಂಗ್ಲೀಷ್ನೂ ಇರುತ್ತೆ. ನೀವು ಯಾವುದಾದ್ರೂ ಭಾಷೆಯಲ್ಲಿ ಆಯ್ಕೆ ಮಾಡಿಕೊಂಡು ವಿತ್ ವಿಡಿಯೋ ಟೈಪ್ ಡೆಮೋ ಮಾಡಿ ತೋರಿಸ್ತಾರೆ, ಅದರಲ್ಲಿ ನೀವು ಆಯ್ಕೆ ಮಾಡ್ಕೊಂಡು ಅದೇ ಥರನಾಗಿ ಮಣ್ಣು ಮಾದರಿಯನ್ನು ತಂದು ಕೊಟ್ಟರೆ ನಾವು ಅನಲಿಸ್ ಮಾಡಿ ಕೊಡ್ತೇವೆ. ಇದನ್ನು ಎಲ್ಲೆಲ್ಲಿ ಕೊಡ್ಬೋದು? ನೀವು ಸರ್ಕಾರಿ ಆಧಾರಿತ ಪ್ರಯೋಗಾಲಯಗಳು, ಜಿಲ್ಲೆ ಎಲ್ಲ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗಳಲ್ಲಿ ಒಂದು ಮಣ್ಣು ಪರೀಕ್ಷೆ ಕೇಂದ್ರ ಇದೆ. ಅದೇ ತರನಾಗಿ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇರಬಹುದು, ಇಲ್ಲ ಹತ್ತಿರದ ಸಂಶೋಧನಾ ಕೇಂದ್ರಗಳಂತಿದ್ದಾವೆ ಅಲ್ಲೆಲ್ಲಿ, ಅಲ್ಲಿಯೂ ಸಹ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಎಷ್ಟು ಪ್ಯಾರಾಮೀಟರ್ಗಳನ್ನು ಏನೇನು ಟೆಸ್ಟ್ ಮಾಡ್ತಾರೆ ಇದರಲ್ಲಿ ಅಂತಂದರೆ, ಮೊದಲನೇದಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಟೆಸ್ಟ್ ಮಾಡ್ತೀವಿ. ಅದರ ನಂತರ ಲಘು ಪೋಷಕಾಂಶ, ಮ್ಯಾಂಗನೀಸ್, ZN ಮತ್ತು ಐರನ್ ಮತ್ತು ಬೋರಾನ್, ಇವು ಲಘು ಪೋಷಕಾಂಶ. ಟೋಟಲ್ 12 ಪ್ಯಾರಾಮೀಟರ್ಗಳನ್ನು ನಾವು ಪರೀಕ್ಷೆ ಮಾಡಿಸಿ ನಿಮಗೆ ವರದಿಯನ್ನು ನೀಡಲಾಗುತ್ತದೆ. ಈಗ ಮಣ್ಣು ಪರೀಕ್ಷೆ ಮಾಡಿದ್ವಿ, ನೀವು ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಏನಾಗುತ್ತೆ, ನಮ್ಮಲ್ಲಿ ಕೇಂದ್ರ ಸರ್ಕಾರದ ಒಂದು ಪೋರ್ಟಲ್ ಇದೆ ನಮ್ಮದು, ನಾವು ಪರೀಕ್ಷೆ ಆದ ತಕ್ಷಣ ರಿಸಲ್ಟ್ ಏನು ಮಾಡ್ತೇವೆ ಅದರ ಹಾಕ್ತೇವೆ. ಅದು ಆಲ್ರೆಡಿ ಎಲ್ಲ ವಿಜ್ಞಾನಿಗಳು ಜಿಲ್ಲೆ ಮತ್ತು ಎಲ್ಲ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ಏನು ಶಿಫಾರಸು ಮಾಡಿದ ಏನು ರೀಡಿಂಗ್ ಇದೆ ಅದು ಅದರಲ್ಲಿ ಫೀಡ್ ಆಗಿರುತ್ತೆ. ನಾವೇನು ಮಾಡೋದು, ಅದರಲ್ಲಿ ರಿಸಲ್ಟ್ ಹಾಕಿದ ತಕ್ಷಣ ಅಂದರೆ ನಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಬರತಕ್ಕಂಥ ಯಾವ ಬೆಳೆಗಳಿದ್ದಾವೆ, ನಮ್ಮ ಯಾವ ಪೋಷಕಾಂಶಗಳ ಶಿಫಾರಸು ಇದೆ, ಯಾವ ರಸಗೊಬ್ಬರಗಳು ನಾವು ಬಳಸಬಹುದು, ಎಷ್ಟು ಪ್ರಮಾಣದಲ್ಲಿ ಬಳಸಬಹುದು ಅನ್ನೋದು ಅದು ಆ ವೆಬ್ ಪೋರ್ಟಲಲ್ಲಿ ಆಲ್ರೆಡಿ ಫೀಡ್ ಆಗಿಬಿಟ್ಟಿದೆ. ನಾವು ಸಿಂಪಲ್ ಏನು ಮಾಡೋದಂದರೆ, ರೈತರು ಯಾವ ತಾನೇ ಮುಂದಿನ ದಿನಗಳಲ್ಲಿ ಅಂತ ಬೆಳೆಗಳನ್ನು ನಾವು ಮೆನ್ಷನ್ ಮಾಡ್ತೇವೆ. ಟೆಸ್ಟ್ ರಿಸಲ್ಟ್ ನಾವು ಏನು ಅನಾಲಿಸಿಸ್ ಪರೀಕ್ಷೆ ಮಾಡ್ತೇವಲ್ಲ, ಆ ರಿಸಲ್ಟನ್ನು ನಾವು ಅದರಾಗ ಎಂಟ್ರಿ ಮಾಡ್ತೇವೆ. ಎಂಟ್ರಿ ಮಾಡಿದ ತಕ್ಷಣ ಅದು ವೆಬ್ಬಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಏನು ಬಂದ್ಬಿಡುತ್ತೆ, ಈ ಭೂಮಿಯಲ್ಲಿ ಇಷ್ಟು ಪ್ರಮಾಣದ ಪೋಷಕಾಂಶ ಇದೆ, ಇಷ್ಟು ಪ್ರಮಾಣದ ಪೋಷಕಾಂಶ ಕೊರತೆ ಇದೆ ಈ ಬೆಳೆ ಬೆಳೆದಾಗ. ಅಂದರೆ ಸಪೋಸ್ ತೊಗರಿನ ಹತ್ತಿನ ಬೆಳೆದಂದ್ರೆ ಆ ಹತ್ತಿಗೆ ಎಷ್ಟು ಬೇಕು ಪೋಷಕಾಂಶಗಳು, ಲಘು ಪೋಷಕಾಂಶ ಇರಬಹುದು, ಸಾರಜನಕ, ರಂಜಕ, ಪೊಟ್ಯಾಷಿಗಳಿರ್ಬೋದು, ಇಷ್ಟು ಪೋಷಕಾಂಶಗಳು ಈ ಭೂಮಿಯಲ್ಲಿ ಎಷ್ಟಿದೆ, ಈ ಬೆಳೆಗೆ ಎಷ್ಟು ಬೇಕು, ಅಂದರೆ ಇದು ಇಷ್ಟೇ ಬೆಳೆಗೆ ಇಷ್ಟು ಶಿಫಾರಸು ಮಾಡಿದ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಶಿಫಾರಸು ಮಾಡಿದ ಪೋಷಕಾಂಶ ಇರುತ್ತೆ. ಅಷ್ಟು ಶಿಫಾರಸು ಮಾಡಿದ ಪೋಷಕಾಂಶ ಗಿಡಕ್ಕೆ ಬೇಕಂದರೆ ಆಲ್ರೆಡಿ ಭೂಮಿಯಲ್ಲಿ ಇಷ್ಟಿದೆ ಕ್ಯಾಲ್ಕುಲೇಷನ್ ಮಾಡುತ್ತೆ, ಅದು ಮೈನಸ್ ಮಾಡಿ ಓ ಇದಕ್ಕೆ ಇಷ್ಟೇ ಸಾಕು. ಅಂದರೆ ಈಗ ಏನಾದರೂ ಒಂದು ಸಣ್ಣ ಎಕ್ಸಾಂಪಲ್, ಹತ್ತಿಗೆ ಒಂದು ಸಾರಜನಕ ಒಂದು 10 ಕೆಜಿ ಬೇಕಾಗಿರುತ್ತೆ, ಭೂಮಿಯಲ್ಲಿ ಆಲ್ರೆಡಿ 2 ಕೆಜಿ ಇದೆ, ಇನ್ನು ಬ್ಯಾಲೆನ್ಸ್ ಎಷ್ಟು 8 ಕೆಜಿ. ನಾವೇನು ರೈತರು ಮಾಡ್ತೇವೆ ಅದನ್ನು ಕ್ಯಾಲ್ಕುಲೇಷನ್ ಆಟೋಮೆಟಿಕ್ ಹೇಳ್ಬಿಡುತ್ತೆ. ಸಪೋಸ್ ಎಕ್ಸಸ್ ಇರುತ್ತೆ ಒಂದೊಂದು ಸ್ಯಾಂಪಲಲ್ಲಿ ಏನಾಗುತ್ತೆ, ನಿಮ್ಮಲ್ಲೇ ಕೆಲವು ಪೋಷಕಾಂಶಗಳು ಯಥೇಚ್ಛವಾಗಿರುತ್ತೆ ಭೂಮಿಯಲ್ಲಿ, ರೈತರು ಏನು ಮಾಡಿಬಿಡ್ತಾರೆ ಏ ಹಾಕಬೇಕು ನಾವು ಗೊಬ್ಬರ ಹಾಕಬೇಕಂತ ಎಲ್ಲ ಹಾಕ್ಬಿಡ್ತಾರೆ, ಆ ಥರ ಮಾಡಬೇಕು, ಖರ್ಚು ಹೆಚ್ಚಿಗೆ ಆಗಿಬಿಡುತ್ತೆ. ಆಲ್ರೆಡಿ ಭೂಮಿಯಲ್ಲಿ ಅದಕ್ಕೆ ಆ ಪೋಷಕಾಂಶ ಇದೆ, ಇದ್ದರೂ ಸಹ ನಾವು ಕೊಡುವ ಅವಶ್ಯಕತೆ ಇರಲ್ಲ. ಎಲ್ಲಿ ನಮಗೆ ಕೊರತೆ ಇದೆ, ಎಲ್ಲೇ ನಮಗೆ ಪೋಷಕಾಂಶಗಳದ್ದು ಇಷ್ಟು ಬ್ಯಾಲೆನ್ಸ್ ಬೇಕು ಆ ಗಿಡಕ್ಕೆ ಅಂದಾಗ ಅಷ್ಟೇ ಕೊಡಬೇಕು. ರೈತರು ಏನು ಮಾಡ್ತಾರೆ, ಎಲ್ಲ ಬೆಳೆಗೂ ಸೇಮ್ ಗೊಬ್ಬರ ಕೊಟ್ಕೊಂತ ಹೋಗೋದು, ಆ ಥರ ಮಾಡಬಾರ್ದು. ನಿಮ್ಮ ಪ್ಲಾಟಲ್ಲಿ ಅನಾಲಿಸಿಸ್ ಮಾಡಿದಾಗ ಎಷ್ಟು ಕೊರತೆ ಇದೆ, ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಅದು ಸಾಯಿಲ್ ಹೆಲ್ತ್ ಕಾರ್ಡಲ್ಲಿ ಬರುತ್ತೆ. ಅದರ ಪ್ರಮಾಣದಲ್ಲಿ ನೀವು ಎಕರೆಗೆ ಹೆಕ್ಟೇರ್ಗೆ ನೀವು ಒಂದು ಎಕರೆಗೆ ಎಷ್ಟೇ ಚೀಲ ಹಾಕಬೇಕು, ಇಷ್ಟೇ ಇದೇ ಗೊಬ್ಬರ ಹಾಕಬೇಕು ಅನ್ನೋದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. 6 ಬೆಳೆಗಳಲ್ಲಿ ನಾವು ಎಂಟ್ರಿ ಮಾಡಿಕೊಡ್ತೇವೆ. ನೀವೇನಾದರೂ ರೈತರು ನಾವು ಮುಂದಿನ ಸಲ ತೊಗರಿ ಬೆಳಿತೀನಿ ಅಂತ ನೀವು ಕೊಡ್ಬೋದು, ಆದರೆ ನಾವೇನು ಮಾಡಿಬಿಡ್ತೇವೆ, ಈ ಪ್ರದೇಶದಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಯಾವ ಬೆಳೆಗಳಿದ್ದಾವೆ, ಎಷ್ಟು ಬೆಳೆಗಳೇ ಬೆಳಿಬೋದು, ತೊಗರಿ ಅಂತ ಹೇಳಿರ್ತೀರ, ನಾವು ತೊಗರಿಯನ್ನು ಕನ್ಸಿಡರ್ ಮಾಡ್ತೇವೆ. ಅದನ್ನು ಬಿಟ್ಟು ರೈತರು ಈ ಪ್ರದೇಶದಲ್ಲಿ ಎಷ್ಟು ಬೆಳೆಗಳಿಬೋದು, 6 ಬೆಳೆಗಳಿಗೆ ನಾವು ಶಿಫಾರಸು ಮಾಡಿ ಆ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಕೊಡ್ತೇವೆ. ಆ ಮಣ್ಣು ಆರೋಗ್ಯ ಚೀಟಿಯ ಆಧಾರದ ಮೇಲೆ ನೀವು ಉಪಯೋಗ ಮಾಡಿದ್ದಲ್ಲಿ ನಿಮ್ಮ ಖರ್ಚು ವೆಚ್ಚಗಳನ್ನು ಸಹ ನೀವು ಕಡಿಮೆ ಮಾಡಬಹುದು, ನಿಮ್ಮ ಮಣ್ಣಿನ ಸಂರಕ್ಷಣೆ ಮಾಡಬಹುದು, ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು. ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಮಣ್ಣು ಮಾದರಿ ತೆಗೆಯಬಹುದು, ಮಣ್ಣು ಆರೋಗ್ಯ ಚೀಟಿನ ಯಾವ ಥರ ನಾವು ಉಪಯೋಗ ಮಾಡಿಕೊಳ್ಳಬಹುದು, ಆ ಮಣ್ಣಿನ ಆಧಾರದ ಮೇಲೆ ಯಾವ ಬೆಳೆಗಳನ್ನು ಬೆಳೆಯಬೇಕನ್ನೋದು ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರ ಸಂಪರ್ಕ ಕೇಂದ್ರಕ್ಕೆ, ಕೃಷಿ ಅಧಿಕಾರಿ ಇರ್ಬೋದು, ಇಲ್ಲ ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ಇರ್ಬೋದು, ಉಪ ಕೃಷಿ ನಿರ್ದೇಶಕರ ಕಚೇರಿ ಇರ್ಬೋದು, ಇಲ್ಲ ನಮ್ಮ ಜಂಟಿ ಕೃಷಿ ನಿರ್ದೇಶಕರು, ಇಲ್ಲ ಪ್ರಯೋಗಾಲಯಗಳಲ್ಲಿ ಅಥವಾ ಇಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಅಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ತೋಟಗಾರಿಕಾ ಕಚೇರಿಗಳಲ್ಲಿ ನೀವು ಸಂಪರ್ಕ ಕೊಟ್ಟು ಯಾವ ಥರನಾಗಿ ಮಣ್ಣು ಮಾದರಿ ತೆಗಿಬೋದು, ಅದರ ಉಪಯೋಗ ಯಾವ ಥರನ ಮಾಡ್ಬೋದು, ಯಾವ ಥರನಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಬೆಳೆಗಳಲ್ಲಿ ಇಳುವರಿ ಹೆಚ್ಚಿಸಿಕೊಳ್ಳಬಹುದು ಮತ್ತು ಖರ್ಚು ವೆಚ್ಚಗಳನ್ನು ಕಡಿಮೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಇದುವರೆಗೆ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ಚೀಟಿಯ ಮಹತ್ವ ಕುರಿತು ಕೃಷಿ ಅಧಿಕಾರಿ ರೆಹಮಾನ್ ಸಾಬ್ ಜಾಲಿಹಾಳ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರದ ಕುರಿತು ಮಾಹಿತಿ ಅಭಿಯಂತರರಾದ ಲಕ್ಷ್ಮಣ್ ಅವರಿಂದ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ ಕುರಿತಾಗಿ ರೈತರಿಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಲಕ್ಷ್ಮಣ್ ಅವರು. ಇವರು ಅಭಿಯಂತರರು, ಎಂಜಿನಿಯರ್. ಡ್ರೋನ್ ಚಾಲಿತ ಸಿಂಪರಣ ಯಂತ್ರ ಯಾವ ರೀತಿ ಉಪಯೋಗಿದೆ, ಎಷ್ಟು ಬೆಲೆ ಆಗತ್ತೆ, ಜೊತೆಗೆ ರೈತರಿಗೆ ಎಲ್ಲೆಲ್ಲಿ ಲಭ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ನಮಸ್ಕಾರ. ಇದು ಬಂದು 10 ಲೀಟರ್ ಡ್ರೋನ್ ಅಂತ, 10 ಲೀಟರ್ ಕೆಪಾಸಿಟಿ ಡ್ರೋನ್ ಇದು. ಸೊ ಇದು ಬಂದು 2 ಬ್ಯಾಟ್ರಿ ಯೂಸ್ ಮಾಡಿಕೊಂಡು ನಾವು ಫ್ಲೈ ಮಾಡಿದರೆ 8 ನಿಮಿಷದಲ್ಲಿ 1 ಎಕರೆ ಕವರ್ ಮಾಡ್ಬೋದು. ಸೊ ಆಮೇಲೆ 1 ಟ್ಯಾಂಕಲ್ಲಿ 1 ಎಕರೆ ತನಕ ನಾವು ಸ್ಪ್ರೇ ಮಾಡ್ಬೋದು. ನೀವು 1 ಎಕರೆಗೆ ಎಷ್ಟು ಔಷಧ ಹಾಕ್ತಿರಲ್ಲ ಅದೇ ಅಷ್ಟೇ ಔಷಧನ ಈ 10 ಲೀಟರ್ ನೀರಲ್ಲಿ ಹಾಕಿ 1 ಎಕರೆಯಲ್ಲಿ 8 ನಿಮಿಷದಲ್ಲಿ ಸ್ಪ್ರೇ ಮಾಡ್ಬೋದು ಇದನ್ನು. ಸೊ ಇದೆಲ್ಲ ಪೂರ್ತಿ ಇದು ಆಟೋಮೆಟಿಕ್ ಆಗಿ ಫ್ಲೈ ಆಗುತ್ತೆ. ಸೊ ನಾವು ನಿಮ್ಮ ಹೊಲದಾಗ ಯಾವ ಜಾಗದಾಗ ಸ್ಪ್ರೇ ಮಾಡಬೇಕು ಅಂತೇಳಿ ನಾವು ಬೌಂಡ್ರಿ ಫಿಕ್ಸ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಯಾವ ಸ್ಪೀಡಲ್ಲಿ ಹೋಗಬೇಕು ಅಂತ ಅದನ್ನೆಲ್ಲ ನಾವು ಮುಂಚಿತವಾಗಿ ಕೊಟ್ವಿ ಅಂತಂದರೆ ಆ ಸ್ಪೀಡಲ್ಲೇ ಹೋಗಿ ಸ್ಪ್ರೇ ಮಾಡಿಕೊಂಡು ವಾಪಸ್ ಬರುತ್ತೆ. ಸೊ ಇದನ್ನು ಹೊತ್ಕೊಂಡು ಹೋಗಿ ಸ್ಪ್ರೇ ಮಾಡೋಂಥ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ತಾನೇ ಹೋಗಿ ಸ್ಪ್ರೇ ಮಾಡ್ಕೊಂಬಂದು ಇದು ಕೊಡುತ್ತೆ. ಅಂದರೆ 1 ಎಕರೆಗೆ ಬೇಕಾದಂಥ 10 ಲೀಟರ್ ಒಂದು ದ್ರಾವಣದಲ್ಲಿ ನೀರಿನಲ್ಲಿ ಅಷ್ಟು ಎಣ್ಣೆಯನ್ನು ಮಿಶ್ರಣ ಮಾಡಬೇಕು. ಇದು 1 ಎಕರೆಗೆ ನೀವು ಈಗ ಈ ಇದಕ್ಕೆ ಅಂತಲೇ ಕೆಮಿಕಲ್ ಕಂಪ್ನಿಗಳು ಇದಕ್ಕಂತಾನೆ ಕೆಮಿಕಲ್ ನ ರೆಡಿ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವ್ರಿಗೇನು ಇರೋ ಕೆಮಿಕಲ್ಸ್ ಅನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಈಗ 1 ಎಕರೆಗೆ ಎಷ್ಟು ಯೂಸ್ ಮಾಡ್ತಾ ಇದಾರಲ್ಲ ಅದನ್ನೇ 10 ಲೀಟರ್ ನೀರಲ್ಲಿ ಎಕ್ಸಾಂಪಲ್ ಒಂದು 200 ml ಯೂಸ್ ಮಾಡ್ತಾ ಇದ್ರೆ ಕೆಮಿಕಲ್ ಅವರು ನೀರ್ ಕ್ವಾಂಟಿಟಿ ಜಾಸ್ತಿ ಆಗ್ತಾರೆ. ಇದರಲ್ಲಿ 10 ಲೀಟರ್ ಅಲ್ಲಿ ಆ 200 ml ಹಾಕಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಈಗ ಇದು ರೈತರಿಗೆ ಡ್ರೋನ್ ಚಾಲಿತ ಸಿಂಪರಣ ಯಂತ್ರ ಲಭ್ಯತೆ ಆಗ್ಬೇಕಾದ್ರೆ ಕಾಸ್ಟ್ ಎಷ್ಟಾಗತ್ತೆ, ಮತ್ತು ಜೊತೆಗೆ ರೈತರು ಇದನ್ನು ಬಳಸಲಿಕ್ಕೆ ಸಾಧ್ಯನಾ ಹೇಗೆ? ಸೊ ಇದ್ರ ಕಾಸ್ಟ್ ಬಂದು ಈಗ ಹೆಂಗಂತಂದ್ರೆ ಈಗ ನಾವು 2-ವೀಲರ್ ತಗೊಂಡ್ರೆ ಅದಕ್ಕೆ ಹೆಂಗೆ ರಿಜಿಸ್ಟ್ರೇಷನ್ನು ಆಮೇಲೆ ಲೈಸೆನ್ಸ್ ಎಲ್ಲ ತಗೋತೀವೋ, ಸೊ ಈ ಡ್ರೋನ್ ಓಡಿಸ್ಬೇಕಂದ್ರೂ ಅದೇ ಥರನೇ ರೂಲ್ಸ್ ಇದೆ. ಈ ಡ್ರೋನಿಗೂ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅದನ್ನು ಓಡಿಸೋರಿಗೂ ಒಂದು ಲೈಸೆನ್ಸ್ ತಗೋಬೇಕು ಇದನ್ನು ಓಡಿಸೋದಕ್ಕೆ. ಅದೆಲ್ಲ ಬೇಕು ಅಂತಂದರೆ 10 ಲಕ್ಷ ರೂಪಾಯಿ ಒಂದು ಡ್ರೋನಿಗೆ ಆಗುತ್ತೆ. ಸೊ ಅದು ಬೇಡಪ್ಪ ಅಂತಂದರೆ ನಮಗೆ ನಾರ್ಮಲ್ ಆಗಿ ರೈತರು ಏನು ಮಾಡ್ಬೋದು ಅಂತಂದರೆ, ಈಗ ಇದ್ರದ್ದೇ ಕಂಪ್ನಿಗಳು ಇದ್ದಾವೆ ಅವರು ಕಸ್ಟಮೈರಿಂಗ್ ಅಂತ ಕೊಡ್ತಾರೆ, ಅಂದರೆ ಬಾಡಿಗೆ ಕೊಡ್ತಾರೆ. ಅದು ಬಂದು 400 ರೂಪಾಯಿಂದ 600 ರೂಪಾಯಿ ಎಕರೆ 1 ಎಕರೆ ತನಕ ಡಿಫ್ರೆಂಟ್ ಆಗಿ ರೇಟ್ಗಳಿದ್ದಾವೆ. ನೀವು ಹೆಂಗೆ ಎಕರೆ ಜಾಸ್ತಿ ಮಾಡಿದರೆ ಅಂದರೆ ಕಡಿಮೆ ರೇಟಲ್ಲಿ ವರ್ಕೌಟ್ ಮಾಡ್ತಾರೆ. ನೀವು ಬರೀ 10 ಎಕರೆ 5 ಎಕರೆ ಹಂಗೆ ಕರೆದ್ರೆ ಅಂದರೆ 600 ರೂಪಾಯಿ ಹಂಗೆ ತಗೋತಾರೆ. ಸೊ ನಿಮಗೆ ಬಾಡಿಗೆ ಕರೆಸಿ ಓಡಿಸೋದ್ರಲ್ಲಿ ರೈತರಿಗೆ ತುಂಬ ಅನುಕೂಲ ಇದೆ. ಸೊ ತಗೊಳ್ಳೇಬೇಕು ಅಂತ ಏನಿಲ್ಲ ಬಾಡಿಗೆ. ಈಗ ಊರಿಗೆ ಹೋಬಳಿಗೊಬ್ರು ತಗೊಂಡು ಯಾರಾದರೂ ಒಬ್ರು ತಗೊಂಡು ಇಟ್ಕೊಂಡ್ರು ಅಂತಂದ್ರೆ ಉಳಿದ ರೈತರೆಲ್ಲರೂ ಯೂಸ್ ಮಾಡ್ಕೋಬಹುದು. ಇದನ್ನ ಡ್ರೋನ್ ಚಾಲಿತ ಸಿಂಪರಣ ಯಂತ್ರವನ್ನ ಯಾವ್ಯಾವ ಬೆಳೆಗಳಲ್ಲಿ ಬಹಳಷ್ಟು ಉತ್ತಮವಾಗಿ ಬಳಸಬಹುದು? ಇದನ್ನು ಉತ್ತಮವಾಗಿ ಅಂತಂದ್ರೆ ಭತ್ತಕ್ಕೆ ತುಂಬಾ ಅನುಕೂಲ ಇದೆ, ಯಾಕಂದ್ರೆ ಅದರಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ನಡೆದಾಡೋದಕ್ಕೆ ಅದಕ್ಕೆ ಎಲ್ಲ ತುಂಬಾ ಕಷ್ಟ ಲೇಬರ್ಸಿಗೆ. ಸೊ ಅದರಲ್ಲಿ ತುಂಬಾನೇ ಚೆನ್ನಾಗಿದೆ. ಅದು ಬಿಟ್ಟರೆ ಯಾವುದೇ ತರದ ಕ್ರಾಪ್ಸ್ ಆಗಲಿ ನಾವು ಸ್ಪ್ರೇ ಮಾಡಬಹುದು. ಅಂತ ಸ್ಪೆಸಿಫಿಕ್ ಆಗಿ ಇಂಥದೇ ಕ್ರಾಪಿಗೆ ಅಂತಿಲ್ಲ, ನೀವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಮಾವು ಪಪ್ಪಾಯ ಆ ಥರ ಕ್ರಾಪ್ಸಿಗೂ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ದು ನಾರ್ಮಲಿ ಪ್ಯಾಡಿ ಕಾಟನ್ ಚಿಲ್ಲಿ ಆ ಥರ ರೆಡ್ ಗ್ರಾಮ್ ಯಾವುದೇ ಕ್ರಾಪ್ ಇರಲಿ ಎಲ್ಲ ಕ್ರಾಪಿಗೂ ಯೂಸ್ ಮಾಡಿ ಸೂಟೇಬಲ್ ಆಗಿ ಸ್ಪ್ರೇ ಆಗುತ್ತೆ. ಇದು ಇದರ ನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿ ನಿರ್ವಹಣೆ? ಒಬ್ಬ ರೈತ ತಗೊಂಡ್ರೆ ನಿರ್ವಹಣೆ ಅಷ್ಟೇ ಮುಖ್ಯ, ಏನೇನು ಇದಕ್ಕೆ ನಿರ್ವಹಣೆ ಮಾಡಬೇಕಾಗತ್ತೆ? ಮೇಂಟೆನೆನ್ಸ್ ಸ್ವಲ್ಪ ಇದೆ. ಈಗ ಫ್ಲೈ ಮಾಡಬೇಕಾದಾಗ ಓಡಿಸೋ ಚಾಲಿತ ತುಂಬ ಇದರಿಂದ ಓಡಿಸ್ಬೇಕು. ಎಲ್ಲಾದರೂ ಏನಾದರೂ ಡಿಕ್ಕಿ ಆಯಿತು ಬಡಿತು ಅಂತಂದರೆ ಇವು ಮೇಲ್ಗಡೆ ಇರೋ ಪ್ರೊಪೆಲ್ಲರ್ಸ್ ಅಂತಾರೆ ಇವಕ್ಕೆ ಬ್ಲೇಡು, ಇವು ಮುರಿದೋಗುತ್ತೆ. ಸೊ ಆವಾಗ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಕಲಿತು ಲೈಸೆನ್ಸ್ ತೊಗೊಂಡು ಓಡಿಸೋ ಅವ್ರಿಗೆ ತುಂಬ ಅನುಕೂಲ, ಇಲ್ಲಾಂತಂದರೆ ತುಂಬ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ನೋಡ್ರಿ, ಕೇಂದ್ರ ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ ಡ್ರೋನ್ ಬಳಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆಯನ್ನು. ಇದಕ್ಕೆ ಸರ್ಕಾರದ ಕೃಷಿ ಇಲಾಖೆಯಿಂದ ಅಥವಾ ಇಲಾಖೆಗಳಿಂದ ಏನಾದರೂ ಸಹಾಯಧನ ಸೌಲಭ್ಯಗಳು ಸಬ್ಸಿಡಿ ಇದೆಯಾ? ಸಬ್ಸಿಡಿ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. FPOಗಳಿಗೆ ಒಂದಿಷ್ಟು, ರೈತರ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸಿಗೆ ಇಷ್ಟು, ಫಾರ್ಮರ್ಸಿಗೆ ಇಷ್ಟು ಅಂತ. ಸೊ ಅದು ಡಿಪೆಂಡ್, ಅದೇ ಹೇಳಿದ್ನಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಂಥ ಕಂಪ್ನಿಯವ್ರಿಗೆ ಮಾತ್ರ ಸಬ್ಸಿಡಿನ ಕೊಟ್ಟಿದ್ದಾರೆ ಈಗ. ಸೊ ಆ ಕಂಪ್ನಿಯವರು ಸೆಂಟ್ರಲ್ ಗೌರ್ಮೆಂಟಿಂದ ಆ ಸರ್ಟಿಫಿಕೇಟ್ ತೊಗೊಂಡಿರಬೇಕು, ಅಂಥ ಕಂಪ್ನಿಯವ್ರಿಗೆ ಮಾತ್ರ ಸಬ್ಸಿಡಿನ ಪರ್ಸೆಂಟ್ನ ಕೊಟ್ಟಿದ್ದಾರೆ. ಎಫ್ ಪಿ ಒಗಳಿಗೆ ಒಂದು 70%, ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಒಂದು 70%, ಸೊ ಫಾರ್ಮರ್ಸ್ಗೆ 50% ಆ ಥರ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಇನ್ನೂ ಈ ಹೊಸದಾಗಿ ಸ್ಟಾರ್ಟ್ ಆಗಿರೋ ಟೆಕ್ನಾಲಜಿ, ಸೊ ಇನ್ನೂ ರಿಸರ್ಚ್ ಎಲ್ಲ ನಡೀತಾ ಇದೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಈಗ ಇದನ್ನ ಪ್ರೋತ್ಸಾಹ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರೋತ್ಸಾಹ ಮಾಡಿ ಇಷ್ಟು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಸಂಶೋಧನೆ ಅಂತ ಹೇಳಿದ್ರೆ ಡ್ರೋನ್ ಅನ್ನ ಕೃಷಿಯಲ್ಲಿ ಸಿಂಪರಣೆಗಾಗಿ ಮಾತ್ರ ಬಳಸಬಹುದಾ, ಮತ್ತೆ ಬೇರೆ ಯಾವ ಚಟುವಟಿಕೆಗಳಿಗೆ ಡ್ರೋನ್ ಅನ್ನ ಕೃಷಿಯಲ್ಲಿ ಬಳಸಬಹುದು? ತುಂಬಾ ಚಟುವಟಿಕೆಗಳಿದಾವೆ. ಏನಂತಂದ್ರೆ ನಿಮ್ಮ ಈ ಕ್ರಾಪ್ ಮ್ಯಾನೇಜ್ಮೆಂಟ್ ಅಂತ ಇರ್ತದೆ, ಅಂದ್ರೆ ಪೆಸ್ಟ್ ಎಷ್ಟಿದೆ ಅದನ್ನೆಲ್ಲಾನು ನಾವು ಕೂತ್ಕೊಂಡಲ್ಲೇ ಅನಾಲಿಸಿಸ್ ಮಾಡೋದಕ್ಕೆ ಕ್ಯಾಮರಾ ಡ್ರೋನ್ ಅಂತ ಬರುತ್ತೆ, ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್ ಅಂತ ಬರುತ್ತೆ, ಸರ್ವೆ ಮಾಡಲಿಕ್ಕೆ, ಆಮೇಲೆ ಎಲ್ಲಿ ರೋಗ ಇದೆ ಎಷ್ಟು ರೋಗ ಇದೆ ಅಂತಾನು ಕಂಡುಹಿಡಿಯೋದಕ್ಕೂ ಡ್ರೋನ್ ಗಳಿದಾವೆ. ಅದನ್ನ ಅದು ಒಂದಿದೆ. ಆಮೇಲೆ ನೀವು ಗೊಬ್ಬರ ಉಗ್ಗೋದು, ಯೂರಿಯಾನೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ, ಅದಕ್ಕೂ ಡ್ರೋನ್ ಇದೆ, ಅದನ್ನು ಮಾಡಬಹುದು. ಆಮೇಲೆ ಈಗ ಈ ಫಾರೆಸ್ಟ್ ಗಳಲ್ಲೆಲ್ಲ ಇದು ಸೀಡ್ ನ ಶೂಟ್ ಮಾಡ್ತಾರೆ, ಅಂದ್ರೆ ಬೀಜಗಳನ್ನ ಶೂಟಿಂಗ್ ಮಾಡಿ ಕೆಳಗಡೆ ಇದು ಹೋಗುತ್ತೆ ಭೂಮಿ ಒಳಗಡೆ, ಒಂದು 5 cm ಒಳಗಡೆ ಹೋಗಂಗೆ, ಆ ತರ ಡ್ರೋನ್ಸು ಇದಾವೆ. ತುಂಬಾ ಏನೇ ಇದೆ. ನೀವು ಈಗ ಹೆಂಗಂತಂದ್ರೆ ಈ ಕ್ಯಾಮ್ರಾ ಡ್ರೋನ್ ಅಲ್ಲಿ ಮೇಲಿಂದ ಹೋಗಿ ತಕ್ಕ ಫೋಟೋ ತೆಗೆಯುತ್ತೆ, ಸೊ ಅದನ್ನ ಕಂಪ್ಯೂಟರ್ ಅಲ್ಲಿ ಅನಾಲಿಸಿಸ್ ಮಾಡ್ತೀವಿ ಯಾವ ಜಾಗದಾಗ ಪೆಸ್ಟ್ ಜಾಸ್ತಿ ಇದೆ ಅಂತ. ಅದನ್ನ ತಗೊಂಬಂದು ಆ ಡಾಟಾನ ಈ ಡ್ರೋನ್ ಸ್ಪ್ರೇಯಿಂಗ್ ಡ್ರೋನಿಗೆ ನಾವು ಇನ್ಪುಟ್ ಆಗಿ ಕೊಟ್ರೆ ಇದು ಹೋಗಿ ನಾವು ಯಾವ ಜಾಗದಾಗ ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ತೀವಲ್ಲ ಆ ಜಾಗದಾಗ ಅಷ್ಟೇ ಸ್ಪ್ರೇ ಮಾಡಿ ಬರುತ್ತೆ. ಸೊ ಅದರಿಂದ ಕೆಮಿಕಲ್ ಉಳಿಯುತ್ತೆ, ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡೋ ಅವಶ್ಯಕತೆ ಇರಂಗಿಲ್ಲ, ಚಲೋ ಇದ್ದಿದ್ ಕಡೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಸೊ ಅದರಿಂದ ರೈತರಿಗೆ ಕೆಮಿಕಲ್ ರೊಕ್ಕನೂ ಉಳಿಯುತ್ತೆ, ರೊಕ್ಕ ಕಡಿಮೆ ಕಾಸ್ಟ್ ಕಡಿಮೆ ಆಗುತ್ತೆ ಕೆಮಿಕಲ್ ಕಾಸ್ಟು, ಆಮೇಲೆ ನಾವು ಇಂಟೇಕ್ ಕೆಮಿಕಲ್ ಇಂಟೇಕ್ ಮಾಡೋದು ಕಡಿಮೆ ಆಗುತ್ತೆ, ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಈಗ ಮುಖ್ಯವಾಗಿ ಕೆಲವೊಂದು ಸಿಂಪರಣೆ ಮಾಡಲಿಕ್ಕೆ ಭಯಂಕರವಾದ ಗಾಳಿ ಇರುತ್ತೆ, ಅಂತ ಸಂದರ್ಭದಲ್ಲಿ ಡ್ರೋನ್ ಹೇಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಂತೀರ? ಹೇಗೆ? ಸ್ವಲ್ಪ ಗಾಳಿ ತುಂಬಾ ಜಾಸ್ತಿ ಇದ್ದಾಗ ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಇದು ಮೇಲ್ಗಡೆಯಿಂದ ಸ್ಪ್ರೇ ಆಗ್ತಾ ಇರುತ್ತೆ, ಆಮೇಲೆ ತುಂಬಾ ಅಲ್ಟ್ರಾ ಲೋ ವಾಲ್ಯೂಮ್ ಸ್ಪ್ರೇ ಆಗುತ್ತೆ, ಕಣಗಳು ಬಹಳಷ್ಟು ತುಂಬಾ ಚಿಕ್ಕ ಇರುತ್ತೆ, ತುಂಬಾನೇ ಚಿಕ್ಕದಿರುತ್ತೆ, ಸೊ ಅದು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇದು ಗಾಳಿ ಇರಲಾರ್ದ ಸಮಯದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ. ಅದು ಬಿಟ್ರೆ ಅದಕ್ಕೆ ಗೈಡ್ ಲೈನ್ಸ್ ಪ್ರಕಾರ ಮಿನಿಮಮ್ ಅಂದ್ರೆ 10 km/h ಗಾಳಿ ಇತ್ತು ಅಂತಂದ್ರೆ ಯೂಸ್ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅವಾಯ್ಡ್ ಮಾಡೋದು ಬೆಟರ್, ಮಾಡಿದ್ದನ್ನು ವೇಸ್ಟ್ ಆಗ್ಬಿಡುತ್ತೆ. ಹೇಗೆ ಇದನ್ನ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ರೈತರು ಈಗಾಗಲೇ ಬಳಸಲಿಕ್ಕೆ ಮುಂದೆ ಬಂದಿದ್ದಾರಾ, ಅಥವಾ ಏನಾದರೂ ರೈತ ಉತ್ಪಾದಕ ಕಂಪನಿಗಳು ಇದನ್ನ ಡ್ರೋನ್ ಅನ್ನ ತೆಗೆದುಕೊಂಡು ಕಾರ್ಯಾಚರಣೆ ಮಾಡುತ್ತಿದ್ದಾವೆ ರಾಯಚೂರು ಜಿಲ್ಲೆಯಲ್ಲಿ? ತುಂಬಾ ಜನ ಮಾಡಿಸ್ತಾ ಇದ್ದಾರೆ ರೈತರು, ಆಲ್ರೆಡಿ ಯಾದಗಿರಿ ಆಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತುಂಬಾ ಕಡೆ ರೈತರು ಲಿಂಕ್ ಸ್ಕೋರ್ ಅಲ್ಲಿ ರೈತರೇ ತೊಗೊಂಬಂದು ಇಟ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದಾರೆ, ಕಸ್ಟಮರಿಗೆ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನಮ್ಮ ಯೂನಿವರ್ಸಿಟಿಯಿಂದನೂ ಕೂಡ ಇದನ್ನ ಬಾಡಿಗೆ ಕೊಡ್ತಾ ಇದ್ದೀವಿ ರೈತರಿಗೆ, ಇದನ್ನ ತಗೊಂಡೋಗಿ ಸ್ಪ್ರೇ. ಹೇಗೆ ನಿಮ್ಮ ವಿಶ್ವವಿದ್ಯಾಲಯದಿಂದ ಹೇಗೆ ಕೊಡ್ತಾ ಇದ್ದೀರಿ ಬಾಡಿಗೆ? ರೇಟ್ ಅದು ಎಷ್ಟಿದೆ? ಹೇಗೆ? 600 rupees 1 acre ಫೋನ್ ಮಾಡಿ ಇದು ಮಾಡಿದ್ರೆ ಅವ್ರು ಬಂದು, ನೀವೇ ಇಂಜಿನಿಯರ್ ಬಂದು ಅದನ್ನ ಮಾನಿಟರ್ ಮಾಡಿ ಸಿಂಪರಣೆ ಮಾಡಿ ಕೊಡ್ತೀರಿ? ಹೌದು. ಅಂದ್ರೆ ಎಲ್ಲಾ ಬೆಳೆಯಲ್ಲಿ ಉಪಯೋಗ ಮಾಡಬಹುದು ರೈತರು? ಎಲ್ಲಾ ಬೆಳೆಯಲ್ಲೂ ಉಪಯೋಗ ಮಾಡಬಹುದು. ಏನ್ ಇದ್ರ ಪ್ರಾಮುಖ್ಯತೆ ಏನು? ಯಾಕೆ ಈಗ ಸಿಂಪರಣೆ ಯಂತ್ರಗಳು ಸಾಕಷ್ಟು ಬಂದಿದ್ದಾವೆ, ಹೈ ಪವರ್ ಸಿಂಪರಣೆ ಯಂತ್ರ ಬಂದವೆ, ಟ್ರ್ಯಾಕ್ಟರ್ ಚಾಲಿತ ಸಿಂಪರಣೆ ಯಂತ್ರಗಳು ಬಂದಿದ್ದಾವೆ, ಸಾಕಷ್ಟು ರೈತರು ಈಗ ಟ್ರ್ಯಾಕ್ಟರ್ ಮೌಂಟೆಡ್ ಅದರಿಂದ ಉಪಯೋಗ ಮಾಡಿ ಮಾಡ್ತಾ ಇದ್ದಾರೆ, ಅದಕ್ಕೂ ಮಾಡೋದಕ್ಕೂ ಇದಕ್ಕೂ ಏನು ರೈತರಿಗೆ ಇದರಿಂದ ಉಪಯೋಗ ಆಗ್ಬೇಕು? ನೋಡ್ರಿ, ಈಗ ತುಂಬಾ ಸ್ಪ್ರೇಯರ್ಗಳು ಇದಾವೆ ಆಲ್ರೆಡಿ, ಈ ಎಕ್ಸಾಂಪಲ್ ಮ್ಯಾನ್ಯುಯಲ್ ಸ್ಪ್ರೇ ಇದೆ, ಅದರಲ್ಲಿ ಲೇಬರ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಲೇಬರ್ಸ್ ಮೇಲೆ ಸ್ಪ್ರೇ ಆಗೋದು, ಅವರಿಗೆ ಹೆಲ್ತ್ ಕಾನ್ಶಿಯಸ್ ಆಗಿ ಇದಾಗುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಟ್ರ್ಯಾಕ್ಟರ್ ಸ್ಪ್ರೇಯರ್ಸ್ ಬರುತ್ತೆ, ಆ ಟ್ರ್ಯಾಕ್ಟರ್ ಸ್ಪ್ರೇಯರ್ಸ್ ಬಂದು ಮಳೆ ಬಂದಾಗ ಟ್ರ್ಯಾಕ್ಟರ್ಗಳು ಒಳಗಡೆ ಹೋಗೋದು ಕಷ್ಟ, ಅದಾದ್ಮೇಲೆ ತುಂಬ ಡೆನ್ಸ್ ಆಗಿ ಬೆಳ್ಕೊಂಡಾಗ ಒಳಗಡೆ ಹೋಗೋದು ಕಷ್ಟ, ಅವ ಮನುಷ್ಯರು ಒಳಗೆ ಹೋಗಿ ಕಷ್ಟ ಸ್ಪ್ರೇ ಮಾಡೋದು ಕಷ್ಟ, ಅಂಥ ಟೈಮಲ್ಲಿ ಡ್ರೋನ್ ಸ್ಪ್ರೇಯರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ನಾವು ಡ್ರೋನ್ ಸ್ಪ್ರೇಯರ್ ಯೂಸ್ ಮಾಡಿಕೊಂಡು ಒಂದು ಬದಿಯಲ್ಲಿ ನಿಂತು ಸ್ಪ್ರೇ ಮಾಡಿದರೆ ಒಳಗಡೆ ಹೋಗೋದೇ ಬೇಕಾಗಿಲ್ಲ, ಒಳಗಡೆ ಹೋಗೋದೇ ಬೇಕಾಗಿಲ್ಲ, ಸೊ ತಾನೇ ಹೋಗಿ ಸ್ಪ್ರೇ ಮಾಡ್ಕೊಂಡು ಬರುತ್ತೆ. ಸೊ ಅಂಥ ಇದರ ಹೊಲದಲ್ಲಿ ತುಂಬ ಯೂಸ್ ಆಗುತ್ತೆ. ನೀವು ತರಬೇತಿ ಏನಾದರೂ ಕೊಡ್ತಾ ಇದ್ದೀರಾ ಅದನ್ನು ಬಳಸೋ ತರಬೇತಿ ಏನ ರೈತರಿಗೆ? ಇಲ್ಲಿ ತರಬೇತಿ ಯಾವುದೇ ಥರ ತರಬೇತಿ ಕೊಡೋಕ್ಕಾಗಲ್ಲ, ಇದನ್ನು ತರಬೇತಿ ತಗೊಳೋದಕ್ಕೆ ಅಂತಲೇ ಇನ್ಸ್ಟಿಟ್ಯೂಷನ್ ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನಿಂದ ಕೆಲವೊಂದು ಇನ್ಸ್ಟಿಟ್ಯೂಷನ್ ಮಾಡಿರ್ತಾರೆ, ಅಲ್ಲೇ ಹೋಗಿ ತರಬೇತಿ ತಗೊಂಡು ಅಲ್ಲೇ ಲೈಸೆನ್ಸ್ ತಗೋಬೇಕಾಗುತ್ತೆ. ಒಳ್ಳೆಯದು ಲಕ್ಷ್ಮಣ್ ಅವರೇ, ಡ್ರೋನ್ ಯಂತ್ರವನ್ನು ಸಿಂಪರಣೆಗೆ ಬಳಸಲಿಕ್ಕೆ ಯಾವ ರೀತಿ ಉಪಯೋಗ ಇದೆ ಅಂತಕ್ಕಂಥ ವಿಚಾರ ರೈತರಿಗೆ ತಿಳಿಸಿಕೊಡೋದಕ್ಕೆ ರೈತರ ಪರವಾಗಿ ಧನ್ಯವಾದ ತಮಗೆ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರದ ಕುರಿತು ಅಭಿಯಂತರರಾದ ಲಕ್ಷ್ಮಣ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ.

ಇನ್ನು ತಂಪಾದ ವಾತಾವರಣವಿರೋದ್ರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ಸಾಧ್ಯತೆ ಇರೋದ್ರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಸಮಯ 7:20 ಒರಿಸ್ಸಾದ ರುರುಕೇಲಾದಲ್ಲಿ ಹಾಕಿ ಇಂಡಿಯಾ 2024-25 ಕ್ರೀಡೆಯ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಕೇಳುವಿರಿ. To play in blues and the franchisee colors, you know, match what the franchise is made up of. You know, speaking about the colors, yes, they want flashy colors, but more than that, the players want their names and the jersey numbers to be flashed more often. It's become a very fast game. The crowd sitting at the stadium identify the players with more with their numbers than with their names, because the numbers, you know, the digits are bigger than their names. And of course, the colors, they prefer to play, some teams prefer to play in dark colors. They have their, you know, traditional colors. We know Argentina will play with those striped blue and white t-shirts. India would always play with the dark blue. Whites have also been introduced. They played for the light blue colors for some time. But yes, the colors of the team, they match the franchisee colors. And if we talk about if we talk about Tamil Nadu Dragons, then what kind of name is it? What kind of color people want to see in their jerseys. We hope that people will appreciate the effort जो खिलाड़ी खेलने में लगाते हैं. प्रेजेंटेशन तो धीरे धीरे आपको देखने को मिलती रहेगी और फिर से एक बहुत ही खूबसूरती से टीम एक और पोडियम पे आने को तैयार है. आप देखेंगे कि जितने भी खिलाड़ी आते हैं ना, पूरे जोश से हॉकी लहराते हुए और एक अलग अंदाज के साथ पोडियम पे अपने आप को प्रस्तुत करना चाहते हैं. बिकॉज ये जितनी भी चीजें हैं, मान के चलते हैं कि जैसे कहा जाता है ना, फर्स्ट इंप्रेशन इज द लास्ट इंप्रेशन. तो लोगों को लगता है जैसे किक स्टार्ट होना है ना, आज खूबसूरती से होगा, आगाज अच्छा होगा तो अंजाम भी अच्छा होगा. Absolutely. And Hardik Singh now comes out and along with the team. You're just speaking about the color, speaking about the dark blue color, and there is a team with a dark blue color coming in with the orange t-shirts lined up there, and they're just walking into the platform. जी बिल्कुल. और अगर हम बात करें तो जितनी भी टीम्स हैं, हम चाहे उनको कलर कोऑर्डिनेटेड कह लें या फिर हम कह लें कि उनके जब लोगो डिसाइड होते हैं, तो मुनीश मैंने ये सुना है, एक बहुत ही सीनियर प्लेयर बता रहे थे कि जब लोगो डिसाइड होते हैं तो ये डिसाइड होता है कि टीम को मनोबल किससे मिलेगा. ऐसा लोगो जो देखते ही टीम को मनोबल दे, उस तरीके का लोगो चूज किया जाता है. अभी आप देख रहे हैं टीम जो पोडियम से धीरे धीरे जा रही है, ब्लू एंड ऑरेंज कॉम्बिनेशन की इनकी यूनिफॉर्म है. और पूरी उम्मीद करते हैं कि बिल्कुल जैसे ब्लेजिंग ऑरेंज होता है और कामिंग ब्लू होता है, तो जब जोश चाहिए तो जोश और जब कामनेस चाहिए तो बिल्कुल काम होके वो गेम को खेलें. हॉकी इंडिया लीग ये जिस तरीके का प्लेटफॉर्म खिलाड़ियों को दे रहा है, जिसका सपना एक खिलाड़ी देखता है बचपन से जब वो प्रैक्टिस करता है, एक और टीम बेहतरीन तरीके से शामिल होती, बहुत ही अच्छी मल्टी कलर जर्सीज के साथ और एक अलग अंदाज इनकी जर्सीज का. मनीष absolutely. And Surma Hockey Club, team Gonasika, Shachi Rar, Bengal Tigers, Tamil Nadu Dragons, Hyderabad Tufans, UP Rudras, Delhi SG Pipers, Kalinga Lancers are the 8 teams who are being introduced to the crowd. And of course, all of them coming with the flashy t-shirts. All of them are wearing the kits that they're going to play while they land onto the turf. They're not in their track suits, no blazers. They formally dress out. They were formally dressed before the start of the event, but then they've come out in the kit with the t-shirts, shorts, with the hockey in their hand, and each one of them getting introduced right there in the middle of the platform. जी बिल्कुल, raring to go जिसे कहते हैं terminology है. और ये जितने भी खिलाड़ी आपको दिख रहे हैं podium में hockey race करते हुए, ये एक तरीके का अंदेशा है, एक तरीके का आपको बल देना चाहते हैं कि देखिए हम तैयार हैं, आप हमें अपना support दीजिए, हम बिल्कुल तैयार हैं. Teams बार बार आपको बता रहे हैं कि 8 टीमें men's की, 4 females team, ये आपको अपना खेल दिखाएंगी, बेहतरीन खेल दिखाएंगी. और आप जानते हैं कि जब खिलाड़ी जी जान से आगे आते हैं तो फिर किसी भी चीज की कसर नहीं छोड़ते, और यही वो मोमेंट है, यही वो जिसे हम कहते हैं ना एक लेजेंडरी टाइम है, जब खिलाड़ी हिस्ट्री में इसकी बात करेंगे कि ये जो हॉकी लीग इंडिया लीग थी 2.0 वर्जन इसके हम पार्टिसिपेंट थे और ये आज कहां से कहां पहुंच गए हैं. You see, the bigger question was that the Hockey India League that is introduced now will also pave way for the youngsters who want that international platform, the exposure to international hockey. Bilkul. Now we speak about the junior and the sub-junior level hockey tournaments. They've had that exposure, but they play the players of their age group. But there are a lot of junior players who've been introduced in various teams in this Hockey India League will get the exposure of meeting the stalwarts of international hockey. Of course, speaking about the men's squad, big players like Thomas Santiago, Gareth Furlong of United Kingdom, to name a few, Kai Willard, Lucas Toscini, Jacob Wetton is one of the legends of course, Australian hockey. All of them will also give that exposure. Meanwhile, we see Sri Joel Oram, the Honorable Minister for Tribal Affairs and Member of Parliament from Sundargarh, actually walking into the platform and being introduced to the crowd. First, please welcome the hero of 1975 World Cup semi-final, whose crucial goal paved India's path to victory, Mr. Aslam Sher Khan, Olympic bronze medalist 1972 and member of India's 1975 World Cup winning team, known for scoring crucial equalizer against Malaysia in the World Cup semi-final. Come on guys, zor da taaliyan ho jaye, and welcome sir, welcome. Next up, we have the left winger who captained India at the 1984 Los Angeles Olympics, won gold at 1980 Moscow Olympics, known for exceptional stick work and speed, awarded Arjuna Award 1983 and Padma Shri Award 1984 for his contribution to hockey. The lightning fast left winger and Olympic gold medalist, captain extraordinary, Mr. Zafar Iqbal. Zafar Iqbal was also known for his speed. Zordar taaliyan ho jaye guys for Zafar Iqbal. Welcome sir. And ladies and gentlemen, now I would like to call on stage Ajit Pal Singh, captain of India's only World Cup winning team, 1975. Represented India in three Olympics, 1968, 1972 and 1976. Winning bronze in 1972. Center half known for excellent ball control and strategic play. He received the Arjuna Award and Padma Shri for his achievements. Ek baar zordaar taaliyan ho jaye. Welcome, sir. Last but not the least, we have Ignis Tirki, a former Indian player who represented India in 2004 Olympics. He won silver at the 2002 Asian Games and was part of India's gold medal winning team at the Asia Cup in both 2003 and 2007. Ye hai hamare superstars of hockey. Zordar taaliyan ho jaye guys. Ye hai India ki hockey ki legacy. स्टेज पर बुलाना चाहूंगा इंडियाज प्राइड, आर टू कैप्टन्स ऑफ द मेंस एंड वुमेन्स इंडिया हॉकी टीम्स, हरमनप्रीत सिंह एंड सलीमा टेटे. एक बार जोरदार ताला हो जाए गाइस, जोरदार ताला हो जाए. और साथ ही साथ मैं बुलाना चाहूंगा हीरो हॉकी इंडिया लीग के प्रमुख अधिकारियों को, जिन्होंने दिन रात एक कर दिए हमारे लिए ये सब संभव बनाने के लिए. प्लीज पुट योर हैंड्स टुगेदर एज वी वेलकम ऑन स्टेज पद्मश्री डॉक्टर दिलीप कुमार तिरके, प्रेसिडेंट हॉकी इंडिया, मिस्टर भोलानाथ सिंह, सेक्रेटरी जनरल हॉकी इंडिया, मिस्टर शेखर जे मनोहरन, ट्रेजरर हॉकी इंडिया, डॉक्टर आर पी सिंह, चेयरमैन एथलीट कमीशन हॉकी इंडिया, एंड मिस कंचन प्रसाद, डायरेक्टर जनरल दूरदर्शन. एक बार जोरदार ताला हो जाए इन सब के लिए गाइस, जोरदार ताला हो जाए. Kela and India, tayar ho? 2024-2025 ki ye chamchamati trophy de. All right. Then I would request our esteemed dignitaries, Shri Joel Oram and Datto Tayyab Ikram, to please unveil the ultimate prize of Hero Hockey India League. Zordar taali ho jaye. Come on, guys, zardar taali ho jaye. This is Hero Hockey India League 2024-2025 trophy. That's the Minister of Tribal Affairs, Joel Oram, along with the FIH President Tayyab Ikram, unveiling the trophy of the Hockey India League. There are two trophies in the middle, one for the men's and the other for the women's category. We heard that Zafar Iqbal, Jajit Pal Singh, Ignis Tirki,